ಆಮೇಲೆ ಮನುಕ ಕೂಡ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಬೆಳೆಗಳು ಕೂಡ ತಮ್ಮ ತೋಟದೊಳಗೆ ಇದ್ದಾವ. ಈ ಬೆಳೆಗಳನ್ನ ಬೆಳಿಬೇಕು ಅಂತಂದ್ರ ತಾಂತ್ರಿಕ ಜ್ಞಾನ ಮತ್ತೆ ದಿನಾದಿನ ಏನು ಬದಲಾವಣೆ ಆಗ್ತಾ ಇದೆ ತಂತ್ರಜ್ಞಾನ, ಅದನ್ನು ಕೂಡ ನಾವು ನಮ್ಮ ಹೊಲದೊಳಗೆ ಅದನ್ನು ತಗೊಂಡು ಬಂದ್ರೆ ನಮ್ಮ ಇಳುವರಿ ಕೂಡ ಹೆಚ್ಚಾಗಬಹುದು. ಮತ್ತೆ ನಾವು ಏನು ಅದ್ರ ಮೇಲೆ ಖರ್ಚು ಮಾಡ್ತಾ ಇದ್ದೀವಿ ಆ ಖರ್ಚನ್ನು ಕೂಡ ಕಡಿಮೆ ಮಾಡಿ ನಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಇರ್ತಾವ. ಈ ಒಂದು ನಿಟ್ಟಿನೊಳಗೆ ತಾವು ಯಾವ ರೀತಿಯಾದಂತಹ ಪ್ರಯತ್ನ ಮಾಡಿರಿ ಅಂತ ಹೇಳಬಹುದು? ಈಗ ನೀವು ಕೇಳಿದ್ದು ಬಹಳ ವಿಶೇಷವಾದಂತದ್ದು ಮತ್ತು ಉತ್ತಮವಾದಂತ ಪ್ರಶ್ನೆ ಸರ್. ಅದು ನಾವು ಈಗಿನ ಕಾಲದಾಗೂ ಹಿಂದಿನ ಕಾಲದ ಒಕ್ಕಲತನ ಮಾಡ್ತೇವೆ ಅಂತಂದ್ರೆ ನಾವು ಯಶಸ್ವಿ ರೈತರೆನಿಸ್ಕೊಳಕ್ ಸಾಧ್ಯ ಇಲ್ಲ, ಆರ್ಥಿಕವಾಗಿ ಅನುಕೂಲ ಆಗಕ್ ಸಾಧ್ಯನೇ ಇಲ್ಲ. ಈಗ ನಾವು ಮೊದಲು ನಾವು ಸಣ್ಣವರಿದ್ದಾಗ ನೋಡ್ತಿದ್ದೀವಿ, ಕಬ್ಬುಗಳನ್ನ 2 ಫೂಟ 2.5 ಫೂಟಿನ ಸಾಲು ಕೊರದ ಕಬ್ಬು ಹಸ್ತಿದ್ರು. 1 ಎಕರೆ ಕಬ್ಬು ಹಚ್ಚಾಕ 4-5 ಟನ್ ಕಬ್ಬಿನ ಬೀಜ ಬಳಸ್ತಿದ್ರು. ಇವತ್ತಿನ ತಾಂತ್ರಿಕತೆ ಎಷ್ಟು ಮುಂದುವರೆದೈತಿ ಪಾತಂದ್ರೆ ಇವತ್ತು ಮಿನಿಮಮ್ ಅಂದ್ರೆ 5, 6, 7, 8 ಹಿಂಗ ಇಷ್ಟು ಫೂಟ್ ಗ್ಯಾಪ್ ಸಾಲ ಕಬ್ಬು ಹಚ್ತಾರ. ಬಹಳ ಅಂದ್ರೆ 1 ಟನ್ ಕಬ್ಬಿನ ಬೀಜ ಬಳಸಿಕೊಂಡು 1 ಎಕರೆ ಕಬ್ಬು ನಾಟಿ ಮಾಡ್ತಾರ. ಆಮೇಲೆ ಅಂತ ಡ್ರಿಪ್, ನಾವು ನೀರನ್ನು ಅತಿ ಕಡಿಮೆ ಸದ್ಬಳಕೆ ಮಾಡಿಕೊಂಡು ಅತಿ ಕಡಿಮೆ ನೀರಿನೊಳಗೆ ಹೆಚ್ಚಿನ ಇಳುವರಿ ಪಡೆಯುವಂತಹ ಒಂದು ತಾಂತ್ರಿಕತೆ ಡ್ರಿಪ್ ಬಳಸ್ಕೊಂಡ್ರೆ ಸಾಧ್ಯತೆ. ಆಮೇಲೆ ಅಂತ ನಾವು ಈಗ ಏನು ಭೂಮಿಗೆ ಹಾಕ್ತೀವಲ್ಲ ಗೊಬ್ಬರನ, ಭೂಮಿಗೆ ಹೆಸರು ಏನು ಹಾಕ್ತೀವಲ್ಲ, ಈ DAP ಇರಬಹುದು, ಪೊಟ್ಯಾಷ್ ಇರಬಹುದು, ಯೂರಿಯಾ ಇರಬಹುದು, ಇದು ಭೂಮಿಗೆ ಹಾಕಿದ ನಂತರ ಭೂಮಿ ಬೆಳಿಗ್ಗೆ ತಲುಪುದು ಸ್ವಲ್ಪ ಮಟ್ಟಿಗೆ ಬೆಳಿಗ್ಗೆ ಸಿಗುವುದು, ಒಟ್ಟು ಎಲ್ಲ ವೇಸ್ಟ್ ಆಗಿ ಹೋಗ್ತೈತಿ. ಅದನ್ನ ನಾವು ಡ್ರಿಪ್ ಅಳವಡಿಸ್ಕೊಂಡ್ವಿ ಅಂದ್ರೆ ಈ ಐಸೋಲ್ ಮುಖಾಂತರ ಏನ್ ಇವು ಕರಗಿಸಿ ನೀರಿನೊಳಗೆ ಕರಗಿಸಿ ಏನು ಗೊಬ್ಬರ ಬಿಡ್ತೀವಲ್ಲ ಅದ್ರ ಮುಖಾಂತರ ಬಿಟ್ಟೇವು ಅಂದ್ರೆ ನಾವು 50-above ನಾವು ಬೆಳಿಗ್ಗೆ ತಗೋತೈತಿ. ಹಿಂಗಾಗಿ ನಾವು ಅಲ್ಲಿ ಗೊಬ್ಬರನು ಸೇವ್ ಮಾಡಬಹುದು, ನೀರಿನ ಸದ್ಬಳಕೆನ ಆಗಬಹುದು. ಇದೊಂದು ಕಬ್ಬಿನ ವಿಷಯದಲ್ಲಿ. ಈಗ ದ್ರಾಕ್ಷಿ ವಿಷಯದಲ್ಲಿ ಕೂಡ ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದೆ. ನಾನು ಹೋದ 1-2 ವರ್ಷದಿಂದ ಪುನಾದೊಳಗೆ ನಡೆದಿರುವಂತಹ ಒಂದು ಕೃಷಿ ಮೇಳಕ್ಕೆ ಹೋದಾಗ ಅಲ್ಲಿ ಒಂದು ಫಸಲ್ ಅತ್ಯಕ್ಷಿಂದ ಒಂದು ನಮ್ಮ ಕರ್ನಾಟಕದ ಬೆಂಗಳೂರದ್ದು ಅದೊಂದು ಅದು ಎಷ್ಟು ಉಪಯೋಗ ಆಗ್ತದೆ ಇನ್ಸ್ಟ್ರೂಮೆಂಟ್ ಆಗ್ತದಂದ್ರೆ ನಿಮಗೆ ಅದು ನಾವು ಈ ಕೂಡ್ಸಾಕ ನಮ್ಮ ಮನೆ ಒಂದು ಅವ್ರ ಆ್ಯಪಿಗೆ ಅವರು ಒಂದು ನಂಬರ್ ಕೊಟ್ಟಿದ್ರು ನನಗೆ, ಆ ನಂಬರ್ ಮಿಸ್ ಕಾಲ್ ಮಾಡಿದ್ರೆ ನಮ್ಮ ಕಂಪನಿ ಅವರು ನಿಮಗೆ ಬಂದು ನಿಮ್ದೆಲ್ಲ ತಿಳುವಳಿಕೆ ಕೊಟ್ಟು ಕರತ್ತದ. ಸರ್ ಅದೇನೈತಿ ಫಸಲ್ ಅಂತಂದ್ರೆ ಅದೊಂದು ಇನ್ಸ್ಟ್ರೂಮೆಂಟ್ ಬರ್ತೈತಿ. ನಾವು ದ್ರಾಕ್ಷಿ ತೋಟದೊಳಗೆ ನಮ್ಮ ಮಧ್ಯದಲ್ಲಿ ಕೂಡಿಸ್ಬೇಕು ಅದನ್ನ. ನನಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಐತೆ ಅಷ್ಟೇ. ಇದೀಗ ಅದನ್ನ ಕೂಡಿಸಿದ್ರೆ ಅವರು 1-2 ಕೊಡ್ತಾರೆ ಅದನ್ನ ಭೂಮಿ ಒಳಗೆ. ಇಷ್ಟು 1 ಫೂಟಿಗೆ ಗುಮ್ಮಿಗೆ 1 ಹಾಕ್ತಾರ, 1-8 ಇಂಚಿಗೆ ಅಥವಾ 6 ಇಂಚಿಗೆ 1 ಕಡ್ಡಿ ಹಾಕಿರ್ತಾರೆ, ಅವು ತುರುಕಿರ್ತಾರೆ. ಗೊತ್ತಿರೋರು ನಾವು ಅದು ಏನ್ ಗುರುತ ಮಾಡಿಸಿಕೊಡ್ತೈತೆ ಅಂದ್ರೆ ನಿಮ್ಗೆ ಭೂಮಿಗೆ ನೀರಿನ ತೇವಾಂಶ ಎಷ್ಟು ಮಟ್ಟಿಗೆ ಐತಿ ಅಂದ್ರೆ ಅಲ್ಲಿ ಒಂದು ಇಂಡಿಕೇಟರ್ಗಳು ಇರ್ತಾವ್ರಿ. ಅವು ಅದ ಯಾವ ಇಂಡಿಕೇಟರ್ ಹತ್ತಿದ್ರೆ ನೀರು ಸಫಿಸಿಯಂಟ್ ಐತಿ, ಭೂಮಿಗೆ ತೇವಾಂಶ ಸಫಿಸಿಯಂಟ್ ಐತಿ. ಸಫಿಸಿಯಂಟ್ ಐತಿ ಅನ್ನುವಂತ ಇಂಡಿಕೇಟರ್ ಲೈಟ್ ತೋರಿಸಿದಾಗ ನಾವು ಅಲ್ಲಿ ನೀರು ಬಿಡುವ ಅವಶ್ಯಕತೆ ಬೀಳುದಿಲ್ಲ. ಹೌದಾ? ಆಮೇಲಂತ ಆ ಇಂಡಿಕೇಟರ್ ಮತ್ತೊಂದು ಇಂಡಿಕೇಟರ್ ಹಿಟ್ಟಿದಾಗ ನಾವು ಇಷ್ಟ ನೀರು ಕೊಡಬೇಕು, ಆ ನೀರು ಕೊಡಕ್ ಒಂದು 1/2 ಅವರ್ ಕೊಡ್ತಿರ್ತೀವಿ ಅಷ್ಟಾಗ ಅದಕ್ಕೆ ತೇವಾಂಶ ಸಫಿಶಿಯಂಟ್ ಆದ್ರೆ ಆ ಇಂಡಿಕೇಟರ್ ಹೈತ್ ಬಿಡ್ತೀವಿ, ನಾವು ಅಷ್ಟಕ್ಕೆ ಬಂದ್ ಮಾಡಬಹುದು. ಇಂಥವೆಲ್ಲ ತಂತ್ರಜ್ಞಾನ ನಾವು ಬಳಸಿಕೊಳ್ಳದೆ ಹೋದ್ರೆ ನಾವು ಮನುಷ್ಯಗೆ ಬಂದಾಗ ನೀರು ಕೊಡ್ತೀವಿ, 1 ತಾಸು ಕೊಟ್ಟಿವಿ 2 ತಾಸು ಕೊಟ್ಟಿವಿ 4 ತಾಸು ಕೊಡ್ತೀವಿ. ಒಂದು ನೀರು ಹಾಳಾಗ್ತತಿ, ಒಣ್ಣೆದ್ದು. ಎರಡನೇದ್ದು ಅತಿಯಾದಂತ ನೀರಿನ ಬಳಕೆಯಿಂದ ರೂಟ್ ಎಲ್ಲ ಬ್ಲಾಕ್ ಆಗಿಬಿಡ್ತಾವ, ಬೇರ್ ಕೊಳೆದಿರಬಹುದು, ಬೇರ್ ಬ್ಲಾಕ್ ಆಗಬಹುದು. ಅವಾಗ ಭೂಮಿ ಒಳಗಿರುವಂತ ಖನಿಜಾಂಶಗಳನ್ನ ಗೊಬ್ಬರ ಅಂಶಗಳನ್ನ ಬೆಳಿಗ್ಗೆ ತೋಳಕ್ ಆಗುದಿಲ್ಲ. ರೂಟ್ ಕಡಿಮೆ ಆತಂದಾಗ ಆಟೋಮೆಟಿಕ್ಲಿ ಮ್ಯಾಲ ಕ್ರಾಪ್ ಏನ ಇಳುವರಿ ಕಡಿಮೆ ಆಗೇ ಉಳಿದೈತೆ, ಅದ ಕುಂಠಿತಾಗೇ ಉಳಿದೈತೆ. ಅದ ಇಂಥವೆಲ್ಲ ತಂತ್ರಜ್ಞಾನಗಳನ್ನ ಬಳಸಿಕೊಂಡಾಗ ಮಾತ್ರ ನಾವು ಈಗಿನ ಕಾಲದಲ್ಲಿ ಈಗಿನ ಜನರೇಷನ್ ಹೆಚ್ಚು ಇಳುವರಿನೂ ಪಡಿಬಹುದು, ಹೆಚ್ಚು ಆರ್ಥಿಕವಾಗಿ ಅನುಕೂಲನೂ ಆಗಕ್ ಸಾಧ್ಯ ಐತಿ. ಇದು ನನ್ನ ವಿಚಾರ. ಆನಂತರ ಬಾಳಿ ಒಳಗೆ ಬಂದ್ರೆ ಬಾಳಿ ನಾವು ಇಲ್ಲೇ ಬೆಳೆದ್ ಇಲ್ಲೇ ಮಾಡ್ತೀವಿ ಅಂತಂದ್ರೆ ನಾವು ಈಗ ನೀವು ಈಗ 2-3 ವರ್ಷದಾಗ ನೋಡಾಕ್ತಿವಿ ರೇಟ್ 2-3 ರೂಪಾಯಿ ಬಿಟ್ರೆ ಮುಂದಕ್ಕೆ ಹೋಗಾಕ್ತಾ ಇರಲಿಲ್ಲ ರೇಟ್. ಮತ್ತೆ ನಾನು ಹೋದ ಸರ, ನಂದು 6,000 ಬಡ್ಡಿ ಬಾಳೆ ಹಚ್ಚಿದ್ದೆ. ನಾನು 6,000 ಬಡ್ಡಿ ಬಾಳೆ ಹಚ್ಚಿದ್ರೆ ನಾನು ಎಕ್ಸ್ಪೋರ್ಟ್ ಮಾಡಿದೆ ಫಸ್ಟ್. ನನಗೆ ಆಕ್ಚುಲಿ ದೇಸಾಯಿ ಕಂಪನಿ ಕೋಲಾಪುರದವರು ನನಗೆ ಅಗ್ರಿಮೆಂಟ್ ಮಾಡಿಕೊಂಡು ಒಪ್ಪಿಕೊಂಡಿದ್ರು. ಅನಿವಾರ್ಯ ಕಾರಣದಿಂದ ಲಾಸ್ಟ್ ಮೂಮೆಂಟ್ಗೆ ಅವರು ಬರಲಿಲ್ಲ. ಆದ್ರೆ ಅದೇ ಕಂಪನಿಯೊಳಗೆ ಕೆಲಸ ಮಾಡೋಂಥವ್ರು ಕೆಲವೊಂದು ಜನ ಅವರು ಬಂದು ಎಕ್ಸ್ಪೋರ್ಟ್ಸರ್ ಏನಿರ್ತಾರಲ್ಲ ಅವ್ರು ಬೇರೆದವರು, ಉಮೇಶ್ ಪಾಟೀಲ್ ಅತ್ತೇಳಿಂದು ಅವ್ರು ಬಂದು ಚಾಂದ್ ಪ್ರೂಟ್ಸ್ ಕಂಪನಿ ಅತ್ಯಕ್ಷ ನನ್ನ ಮತ್ತೊಂದು ಕಂಪನಿ ಹಿಡ್ಕೊಂಡ್ಬಂದು ನಾನು ಬಾಳಿ ಎಕ್ಸ್ಪೋರ್ಟ್ ಮಾಡಿಸಿದ್ರು. ಅವರು ಒಂದಿವೆಲ್ಲ 2-3 ರೂಪಾಯಿ ಮಾರ್ಲಾರ್ದಾಗ 9.5 ಹಂಗ ನನ್ನ ಬಾಳಿ ಎಕ್ಸ್ಪೋರ್ಟ್ ಆಯ್ತು. ಇದೆಲ್ಲ ಯಾಕಂತಂದ್ರೆ ನಾವು ಮಾರ್ಕೆಟಿಂಗ್ ಬೆಳೆಯೋದು ಎಷ್ಟು ಮುಖ್ಯ ಐತಿಲ್ಲ, ಮಾರ್ಕೆಟಿಂಗ್ದಾಗ ನಾವು ಹೊಸ ಹೊಸ ಪದ್ಧತಿಗಳನ್ನ ಹುಡುಕಾಡಬೇಕು, ಹೊಸ ಹೊಸ ರೀತಿಯೊಳಗೆ ನಾವು ಪ್ರಯತ್ನ ಮಾಡಬೇಕು. ಮತ್ತೆ ಎಕ್ಸ್ಪೋರ್ಟ್ ಬಾಳಿಗೆ ನಾರ್ಮಲ್ ಬಾಳಿಗೆ ಬಹಳ ಫರ್ಕ್ ಆಗ್ತದ್ರಿ. ನಾವು ತಂತ್ರಜ್ಞಾನ ಬಳಸಿದಾಗ ಎಕ್ಸ್ಪೋರ್ಟ್ ಆಗ್ತೈತೆ ಅದು. ಈಗ ನಾರ್ಮಲ್ ಆಗಿ ಬೆಳೆದ್ರೆ ನಾವು ಅದ್ರ ಮೇಲಿನ ತ್ರಿಪ್ಸ ಅದು ಇದು ಆಗ್ಲಾರ್ದಂಗ, ಕಾಯಿ ಖರ್ಚು ಬೀಳಲಾರ್ದಂಗ, ಮತ್ತೆ ಮನುಷ್ಯಗೆ ಬಂದಂಗೆ ಯಾವುದು ನಾವು ಕೆಮಿಕಲ್ಸ್ ಬಳಸಲಾರ್ದ ಮಾಡಿದ್ರೆ ಮಾತ್ರ ಎಕ್ಸ್ಪೋರ್ಟ್ ಆಗ್ತೈತಿ. ಹಂಗೆಲ್ಲ ನಾವು ಹೊಸ ತಂತ್ರಜ್ಞಾನಗಳು ಬಳಸಿಕೊಂಡಾಗ ಬೇರೆ ಕಡೆ ಎಕ್ಸ್ಪೋರ್ಟು ಆಗ್ತೈತಿ. ಹಣ್ಣಿಂದಾಗಲಿ ಅಥವಾ ಮಾಲಿಂದ ಏನ ನಾವು ಫಸಲು ಬರ್ತೈತಿ ಅದ್ರ ಗುಣಮಟ್ಟ ಚೆನ್ನಾಗಿದ್ದಾಗ ಯಾರು ಬೇಕಾದ್ರೂ ಹೆಚ್ಚಿನ ರೇಟಿಗೆ ಖರೀದಿ ಮಾಡ್ತಾರೆ. ಅದಕ್ಕೆ ನಾವು ಈಗಿನ ಕಾಲಮಾನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನ ಬಳಸಿಕೊಳ್ಳೋದು ಅಷ್ಟೇ ಸೂಕ್ತ ಐತೆ ಅಂತ ನನಗನ್ಸತ್ರಿ.

ಆಟೋಮೆಟಿಕ್ಲಿ ಅಲ್ಲಿ ಸಂಘನು ಇದೆ. ಮತ್ತೆ ಸುತ್ತ ಏರಿಯಾದಾಗೂ ರೈತ ಸಂಘ ಅನ್ನುವಂತದ್ದು ಒಂದು ಸಂಘ ಸ್ಟ್ರಾಂಗ್ ಇರೋದ್ರಿಂದ ಆಲ್ಮೋಸ್ಟ್ ಕಬ್ಬಿನ ವಿಷಯ ಎಲ್ಲ ಕಡೆ ಒಂದ್ 100 ರೂಪಾಯಿ ಹೆಚ್ಚ ಕಡಿಮೆ ಆಲ್ಮೋಸ್ಟ್ ಎಲ್ಲ ಕಡೆ ಒಂದ ರೇಟ್ ಇರ್ತದ್ರಿ. ಅದ ಈಗ ನಮಗ್ ಬರುವಂತ ಪ್ರಶ್ನೆ, ನಾವ್ ಬೆಳೆಯುವಂತ ಬೆಳೆಗಳಲ್ಲಿ ಬರುವಂತ ಪ್ರಶ್ನೆ ಮಾರ್ಕೆಟಿಂಗ್ ಅಂತ ಪಾತಂದ್ರೆ ಒಂದು ಬಾಳೆ, ಒಂದು ದ್ರಾಕ್ಷಿ, ದ್ರಾಕ್ಷಿ ಇರಬಹುದು, ಇವತ್ತು ಮನುಕ್ ಇರಬಹುದು. ಈಗ ಅದನ್ನ ನಮ್ಮ ಈ ನನ್ನ ಗ್ರಾಮದಲ್ಲಿ ಅಷ್ಟೊಂದು ಬಾಳಿಲ್ಲ, ಅದು ದ್ರಾಕ್ಷಿನೂ ಬಾಳಿಲ್ಲ, ಆಮೇಲಂತ ಬಾಳಿನೂ ಬಾಳಿಲ್ಲ. ನಾನೇ ಅವ್ ಜಾಸ್ತಿ ಮಾಡಿದ್ದೇನೆ, ಅದ್ರಾಗ ದ್ರಾಕ್ಷಿ ಇತ್ತು ಕೆಲವೊಂದ್ ಜನ. ಈಗ ನೀರಾವರಿ ಆದಗಳನ್ನ ನಮ್ಮ ಕ್ಲೈಮೇಟ್, ನಮ್ಮಲ್ಲಿ ನೀರಿನ ಕ್ಲೈಮೇಟ್ ಬಾಳ ಆದ ತಕ್ಷಣ ಈ ಭಾಗದ ಹವಾಮಾನ ಬಾಳ ತಂಪಾಗಿ ರೋಗ ಬಾಳ ಕಾಡಾಕ್ತವನು ಅಂತ ಉದ್ದೇಶದಿಂದ ಕೆಲವೊಂದ್ ಜನ, ನಾನು ಒಂದ್ 7 ಎಕರೆ ಕಡಿಮೆ ಮಾಡೀನಿ, ಮತ್ ನಮ್ ಸುತ್ತಮುತ್ತಿದ್ದ ಜನ ರೈತರು ತೆಗಿಯಾಕ ಹತ್ತಿಬಿಟ್ರದ. ಕಬ್ಬ ಅಂದ್ರೆ ಅಗದಿ ಈಜಿ ಕ್ರಾಪ್ ಅಲ್ಪ, ಏನು ಟೆನ್ಷನ್ ಇಲ್ಲ, ರೋಗ ರುಜಿನಗಳು ಕಡಿಮೆ ಅದಾವ, ಮತ್ತ ರಿಸ್ಕ್ ಇಲ್ಲ ಅನ್ನುವಂತ ಉದ್ದೇಶದಿಂದ ಜಾಸ್ತಿ ಎಲ್ಲರೂ ಕಬ್ಬಿನ ಕಡೆ ಒಲವು ತೋರಿಸಕತ್ತಾರೆ. ಆದ್ರೆ ನಾನಂತೂ ನೀವು ಪ್ರತಿಯೊಬ್ಬರನ್ನು ಕಬ್ಬ ಮಾಡ್ಕೊಂಡು ಕೂತಿರಿಪ ಅಂತಂದ್ರೆ ಅದು ಫೇಲ್ ಆಗೋ ಚಾನ್ಸಸ್ ಇರ್ತತಿ. ಆಮೇಲಂತ ಟೈಮ್ ಟು ಟೈಮ್ ಕಬ್ಬು ಫ್ಯಾಕ್ಟ್ರಿಗೆ ಹೋಗಂಗಿಲ್ಲ. ಆಮೇಲಂತ ಕಬ್ಬು ಅತಿ ಓವರ್ ಆದಾಗ ಫ್ಯಾಕ್ಟ್ರಿ ಅವರು ಹೆಂಗಂತಂದ್ರೆ ಸರಿಯಾಗಿ ನಮಗೆ ಹಣ ಸಂದಾಯ ಮಾಡೋದಿಲ್ಲ ಟೈಮ್ ಟು ಟೈಮ್. ಅವರಿಗೆ ಅದು ಶಾರ್ಟೇಜ್ ಇದ್ದಾಗ, ಅವ್ರ ಬೇಡಿಕೆ ಇದ್ದಾಗ ನಮ್ಮ ಮಾಲಿಗೆ ಮರ್ಯಾದೆ ಕೊಡ್ತಾರ ನಮ್ಮ ಯಾವ್ದಾಗ ಕ್ರಾಪ್ ಇದ್ರ ಜೊತೆಗೆ. ಅದಕ್ಕೆ ನಾನು ರೈತರಲ್ಲಿ ಏನ್ ಹೇಳ್ತೀನಿ, ಸಂಘಟಿತರಾಗಿ ಮಾಡೋಣಂತ, ಅದ್ರ ಜೊತೆಗೆ ಹೊಸ ಹೊಸದ್ ಮಾಡ್ರಿ. ಈಗ ನಾನು ಈಗ ಹೊಸದ ಪಾತ್ರ ತಂದ್ರೆ ಈಗ ಇಲ್ಲೇ ಹಲಗನಿಗೆ ಮಾಡಿದಾರ, ಎಕ್ಕುಂಡಿಗೆ ಮಾಡಿದಾರ ಕೆಲವೊಂದ್ ಜನ ರೈತರ. ಮತ್ತ ಇಲ್ಲಿ ಗೋಟೆ ಗದ್ದಾಳ, ಇಲ್ಲಿ ದಾಶಾಳ ದನ್ಯಾಳ ಆ ಕಡೆ ಮಾಡಕಂತಾನ ಸುದ್ದಿ. ನಾ ರೇಷ್ಮೆಗೆ ಹೋಗ್ಬೇಕಂತ ವಿಚಾರ ಮಾಡಿದೀನಿ. ಈಗ ಇವ್ರೆಲ್ಲದ್ರೂ ಹೊರತುಪಡಿಸಿ ರೇಷ್ಮೆಗೆ ಇವತ್ತಿನ ರೇಟ್ ನಾನು ನೋಡಿದ್ರ ನಿಮ್ಗೆ 400-450 ರೂಪಾಯಿ ರೇಟ್ ಪರ್ ಕೆಜಿ ಗೂಡಿಗೆ ಮಾರಿದ್ರು ಒಂದ್ ಲೆವೆಲ್ ರೇಟ್ ಒಬ್ಬ ರೈತ ಅನುಕೂಲ ಆಗಕ್ ಸಾಧ್ಯತೆ ಅಂತ ನಾನು ಕೇಳಿದೀನಿ ಮಾಹಿತಿ. ಇವತ್ ಮೊನ್ನೆ ಒಂದ್ ಸುಮಾರು ಒಂದ್ 15 ದಿವಸದಿಂದ 1200 ಮಟ್ಟನೂ ಮಾರ್ತಿ. ಈಗ ಇತ್ತಿತ್ತಲಾಗಿ ನಾನು ಪ್ರತಿದಿನ ನನಗ ಅದೊಂದು ವಾಟ್ಸ್ಆಪ್ ಗೆ ನಾನು ರೇಷ್ಮೆ ಬೆಳೆಗಾರ ಸಂಘದಾಗ ನನ್ನ ನಂಬರ್ ಆಡ್ ಆಗಿರೋದ್ರಿಂದ ನನಗೆ ರಾಮನಗರದಲ್ಲಿ ಪ್ರತಿದಿನ ಏನ್ ರೇಟ್ ಮಾರ್ತತಿ ಅನ್ನೋದು ಮಾಹಿತಿ ಬರ್ತೈತಿ. 600-700 ಮೇಲ ಅಭವನ ಇದಾರೆ, ಒಟ್ಟ ರೇಟ್ ಕಡಿಮೆಗಿಲ್ಲ. ಇದಕ್ಕೆ ನಾನು ಮಾಹಿತಿ ಕೇಳಿದಾಗ ಒಬ್ರು ಏನಂದ್ರು, ಇಲ್ಲ ಚೀನಾದಿಂದ ಬರುವಂತ ಅದನ್ನ ಸಿಲ್ಕ್ ಏನ್ ನಮ್ಮಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಬಂದ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದ್ರ ಬೆನಿಫಿಟ್ ಅನ್ನ ಇವತ್ ನಮ್ಮ ರೈತರಿಗೆ ಅನುಕೂಲ ಆಗತೈತಿ. ಇನ್ ಮೇಲೆ ಮುಂದಿನ ದಿನಮಾನಗಳಲ್ಲಿ ರೇಷ್ಮೆ ರೇಟ್ ಕಳ್ಕೊಳ್ಳಂಗಿಲ್ಲ. ಇನ್ನು ಪ್ರತಿಯೊಬ್ಬ ರೈತರು ಮಾಡಿದ್ರು ಆರ್ಥಿಕವಾಗಿ ಅನುಕೂಲ ಆಗ ಸಾಧ್ಯತೆ ತೆಗೆದ ನನ್ನ ಮನವರಿಕೆ ಆಗಿ ಈಗ ನಾ ರೇಷ್ಮೆ ಇಲಾಖೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೀನಿ. ಅವರು ಮನೆ ಬಂದ ಕಿಶಿಂದ ತಮ್ದು ಎಲ್ಲ ಸರ್ಕಾರದಿಂದ ಬರುವಂತ ಸವಲತ್ತುಗಳು ಏನ್ ಸಿಗ್ತಾವ ಅನ್ನೋದನ್ನ ಹೇಳಿದಾರ. ಆ ರೇಷ್ಮೆನು ಮಾಡ್ಬೇಕಂತ ಆಸೆನೂ ಅದ ರೀ. ಅದಕ್ಕೆ ನಾನು ಎಲ್ಲ ರೈತರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಏನ ಮಾಡೋದಾದ್ರೂ ನಾನು ಮಾಡ್ಬೇಕಾದ್ರೂ ನಾನು ವ್ಯಕ್ತಿಗೆ ನನಗೆ ಏನು ನಾಲೆಜ್ ಇಲ್ಲ. ನಾನು ಒಬ್ಬ ಮಾಡಿದ ರೈತನಂತೇಳಿ ಹೋಗೇನ ಬೆಟ್ಟಾಗೇನ ಬಂದು ಕೇಳ್ಕೊಂಬಂದು ಮಾಡ್ತೀನಿ. ಹಂಗ ನನ್ನಲ್ಲಿ ಏನ್ರೆ ನಿಮ್ಗೆ ಕೇಳ್ಬೇಕನ್ನು ಇಚ್ಛಾ ಆಯ್ತಂದ್ರೆ ರೈತರು ನೀವು ಅವ್ರು ಬಂದಾಗನ ಸರ್ ಅವ್ರಿಗೆ ನಮಗೆ ಗೆಳತನ ಬೆಳಿತೈತಿ, ಪರಿಚಯ ಆಗ್ತತಿ. ಅವಾಗ ಒಂದು ನಾವೇ ಒಂದು ಯೂನಿಟ್ ಮಾಡ್ಕೊಳಕ್ ಸಾಧ್ಯ ಆಗ್ತೈತಿ. ಈಗ ಇನ್ನೊಂದು ಏನೈತೆ ಅಂದ್ರೆ, ನಮ್ಮಲ್ಲಿ ಈ ಜನರ ಅಭಿಪ್ರಾಯ ಹೇಳ್ತೀನಿ ಸರ್ ನಿಮ್ಗೆ, ನಾವು ಒಳ್ಳೆ ವಿಚಾರ ಇಟ್ಕೊಂಡು ಮಾಡಕ್ ಹೋದ್ರು ಸದ್ಯಕ್ಕ ಈಗ ಒಂದೇನ್ರ ಒಂದು ಸಂಘ ಮಾಡೋಣ ಬರ್ರಿ, ಮತ್ತ ನಾವೆಲ್ಲರೂ ಒಂದು ಒಕ್ಕಟ್ಟಾಗೋಣ ಬರ್ರಿ ಅಂತ ನಾವು ಕೇಳಕ್ ಹೋದೇವ ಅಂದ್ರೆ ಮೋಸ್ಟ್ಲಿ ಇದ್ರೊಳಗೆ ಏನ್ರ ಒಂದೊಂದು ವೈಯಕ್ತಿಕ ಅನುಕೂಲ ಇರಬಹುದಲ್ಲ ಅನ್ನುವಂತ ಅರ್ಥ ಮಾಡ್ಕೊಳ್ಳೋ ಜನನೂ ಅದ. ಅದಕ್ಕೆ ರೈತರಲ್ಲಿ ನಾನೇನು ವಿನಂತಿ ಮಾಡ್ತೀನಿ, ನೀವು ಎಲ್ಲರೂ ನಾವು ಒಕ್ಕಟ್ಟಾಗಿ ಒಂದು ಏನರ ಮಾಡಿದಾಗ ಸಾಧ್ಯ ಆಗ್ತೈತಿ. ಈಗ ನಾವು ಈ ಭಾಗದಾಗ ಒಂದು ಪ್ಲಾನ್ ಇದ್ರೆ ನನಗೆ, ಈ ನಂದ್ಯಾಳ, ಕಾತ್ರಾಳ, ಅರ್ಜುನ್ಗಿ ಇವೆಲ್ಲ ಸುತ್ತ ಏನ್ ನಮ್ಮ ಹಳ್ಳಿ ಬರ್ತಾಳ್ರಿ, ಹಲಗಣಿ, ಎಕ್ಕುಂಡಿ, ಹೊಕ್ಕುಂಡಿ, ಹಿಂಗೆಲ್ಲ ನನಗೆ ಆತ್ಮೀಯ ಗೆಳೆಯರದಾರ್ರಿ ದ್ರಾಕ್ಷಿ ಬೆಳೆಗಾರ. ಎಲ್ಲರನ್ನು ಸೇರಿಸಿಕೊಂಡು ಒಂದು ರೈತ ಉತ್ಪಾದಕರ ಒಂದು ಸಂಘ ತೆಗೆದ ಸಂಘ ಮಾಡಬೇಕು. ನಮಗೆ ಯಾವುದೋ ರಾಜಕೀಯ ಉದ್ದೇಶ ಇಲ್ಲ. ಅದೇನಂದ್ರೆ ಅದರ ಪಕ್ಷ ಅಂದ್ರೆ ಅದು ರೈತರ ಪಕ್ಷ ಹೆಂಗ್ ಇಟ್ಟುಕೊಂಡು ಕಿಶಿಂದು ಒಂದು ಏನಾರ ಒಂದು ಮಾಡಿಕೊಂಡು ಸರ್ಕಾರದಿಂದ ಬರುವಂತ ಅನುಕೂಲಗಳನ್ನ, ಸರ್ಕಾರದಿಂದ ಬರುವಂತ ಏನು ಫೆಸಿಲಿಟಿಗಳು ಸಿಗುತ್ತಲ್ಲ ಅದನ್ನು ಪ್ರತಿಯೊಬ್ಬ ರೈತರಿಗೆ ಮುಟ್ಟಬೇಕು. ಅದೇ ರೀತಿಯಾಗಿ ನಾವು ಬೆಳೆದಂತ ಬೆಳೆಗೆ ರೇಟ್ಗಾಗಿ ನಾವು ಹೋರಾಟ ಮಾಡಕ್ ಹೋದ್ರು ಒಂದು ಬೆಲೆ ಇರ್ತೈತೆ. ಅದಕ್ಕೆ ಆ ವಿಚಾರ ಇಟ್ಕೊಂಡು ಕಿಶಿಂದ ನಾವು ಗೆಳೆಯರಿಗೆ ಎಲ್ಲರಿಗೆ ಸಂಪರ್ಕನಾಗದನ್ರಿ, ಮಾಡ್ಬೇಕು ಮುಂದಿನ ದಿನಮಾನಗಳಲ್ಲಿ ಮಾಡ್ಬೇಕು. ಈಗ ಪೂರ್ಣ ಪ್ರಮಾಣದೊಳಗೆ ರೈತಕಿ ಮಾಡ್ಬೇಕು, ಚೆನ್ನಾಗಿ ರೈತಕಿ ಮಾಡ್ಬೇಕು. ನಮಗಿದ್ದ ಒಂದು ರೈತಕಿ ಮಾಡಕ ಅನಾನುಕೂಲ ಏನಿತ್ತಪ್ಪ ಅಂದ್ರೆ, ಈ ಭಾಗದೊಳಗೆ ಮೇನ್ ನೀರಾವರಿ ಕೊರತೆ ಇತ್ತು, ನೀರಿನ ಕೊರತೆ ಇತ್ತು. ಹಿಂಗಾಗಿ ನಾವು ಒಂದ್ ಕಾಲಕ್ಕೆ ನಮ್ದು ಏನಿತ್ತಂದ್ರೆ, ನಾವು ಒಕ್ಕಲ್ತನ ಮಾಡಿದ್ರೆ ಇಲ್ಲಿ ಏನೂ ಬರೋದಿಲ್ಲ, ನಾವು ಉದ್ದಾರ ಆಗೋದಿಲ್ಲ ಅನ್ನುವಂತ ವಿಚಾರ ಇತ್ತು. ಇವತ್ತೇನ್ ನೀರಾವರಿ ಆಗ್ಯದಲ್ಲ, ಈಗ ನಾವು ಯಾವುದೇ ಹೆದರಿಕೆ ಇಲ್ಲ. ಈಗ ನಮಗೆ ಯಾವೊಬ್ಬ ಸರ್ಕಾರಿ ನೌಕರಸ್ಥನ ಮುಂದೂ ನಾವು ಕಡಿಮೆನಿಲ್ಲ. ಇವತ್ತಿಗೆ ನನಗೆ ಹೆಮ್ಮೆ ಅಂತ ಹೇಳ್ಕೊಳಕ್ ಇಚ್ಛೆ ಪಡ್ತೇನೆ ನಾನು. ಯಾಕಂತಂದ್ರೆ ಬಹಳ ಒಂದು ಅನುಕೂಲ ಪ್ರತಿಯೊಬ್ರು. ಈಗ ಯಾರ ಲಾಸ್ ಆಗ್ಯಾರತ್ತಂದ್ರೆ, ಒಂದು ಒಕ್ಕಲ್ತನದ ಲಾಸ್ ಆಕಾರತ್ತಂದ್ರೆ ಒಂದು ಸರಿಯಾಗಿ ದುಡಿಲ್ಲ ಅದಕ್ಕಾಗಿ, ಇಲ್ಲ ತಂದ್ರೆ ಒಂದು ತಮ್ಮ ಆದಾಯಕ್ಕೆ ಮಿಕ್ಕಿ ಖರ್ಚು ಮಾಡಿ ಅವ್ರು ಮಾತ್ರ ಲಾಸ್ ಆಗಬಹುದು. ನಮ್ಮ ಆದಾಯ ನೋಡಿಕೊಂಡು ಖರ್ಚು ಮಾಡ್ಕೊಳ್ಳೋರು ಅಥವಾ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ದುಡಿಯೋರಿಗೆ ಇವತ್ತಿನ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಒಕ್ಕಲ್ತನದೊಳಗೆ ಲಾಸ್ ಆಗುವಂತ ಪ್ರಶ್ನೆನ ಬರೋದಿಲ್ಲ ಅನ್ಸುತ್ತೆ ನನಗೆ ಸರ್. ಅಂದ್ರೆ ಯೋಜಿತವಾದಂತಹ ಒಂದು ಕೃಷಿ ಮಾಡಬೇಕು, ಶ್ರಮಪಟ್ಟು ದುಡಿಬೇಕು, ಬದ್ಧತೆ ಇರಬೇಕು, ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ರೆ ಯಾವುದೂ ನುಕ್ಸಾನ ಇಲ್ಲ ಅಂತ ಹೇಳಿ. ಎಲ್ಲಿ ನೀರಾವರಿ ಇದ್ದಲ್ಲಿ ಅಂತೂ ಏನೇನು ಸಮಸ್ಯೆನೇ ಇಲ್ಲ. ಬಹಳ ಆದ್ರೆ ನಮ್ಗೆ ರೇಟ್ನೊಳಗೆ ಸಮಸ್ಯೆ ಆಗ್ತದ್ರಿ. ಅದಕ್ಕೆ ನಾನು ರೈತರಲ್ಲಿ ವಿನಂತಿ ಮಾಡ್ತಂತಂದ್ರೆ, ನೀವು ಒಂದೇ ಮಾಡಬೇಡ್ರಿ. ಒಂದೇ ಕ್ರಾಪ್ ಮಾಡಿದ್ರೆ ಪಾತಂದ್ರೆ, ಫಾರ್ ಎಕ್ಸಾಂಪಲ್ ಈ ಸಲ ಗ್ರೇಪ್ ಒಂದೇ ಕಂಟಿನ್ಯೂ ಇತ್ತು ಪಾತಂದ್ರೆ, ಈ ವರ್ಷದ ಕ್ಲೈಮೇಟ್ ನಮ್ಮನ್ನ ಗ್ರೇಪ್ ಹೆಂಗ್ ಕಾಡಿತ್ತಂದ್ರೆ, ಬಹಳ ಜನ ರೈತರು ನನಗೆ ಭೇಟಿಯಾದವರೆಲ್ಲ ಹೇಳ್ಯಾರ, ಇಲ್ಲ ಪ್ಲೌರಿಂಗ್ ದಾಗೆಲ್ಲ ಹೋಯ್ತು ಮಳಿ, ಕಂಟಿನ್ಯೂ ತಿಂಗಳಗಟ್ಟಲೆ ಜಿಟಿ ಜಿಟಿ ಮಳಿ ಹತ್ತಲ್ರಿ. ಇವತ್ ನೋಡ್ರಿ, ನಾವು ಈಗ ಮಾರ್ಸ್ದಾಗದೇ ಅಂದ್ರೂ ಇನ್ನ ತಂಡಿಷ್ಟು ತಂಡೈತಿ. ಆಕ್ಚುಲಿ ಬಿಸಿಲು ಬೇಕು ನಮ್ ದ್ರಾಕ್ಷಿ ಈ ಟೈಮ್ದೊಳಗೆ ಮುನುಕ್ ತಯಾರಾಗಕ, ಈಗಾದ್ರೂ ಇನ್ನ ಚಳಿ ಅದ. ಅದಕ್ಕೆ ಕ್ಲೈಮೇಟ್ ಕಾಡಿಗಿಸಿಂದ ದ್ರಾಕ್ಷಿ ಹೋಗು ಚಾನ್ಸಸ್ ಇರ್ತೈತಿ. ಆಮೇಲೆ ಅಂತ ರೇಟ್ ಒಂದು ವೇಳೆ ಒಟ್ಟು ಎಟ್ ನಮ್ ಲ್ಯಾಂಡ್ ಐತಿ ಎಲ್ಲಾನು ನಾವು ಒಂದ್ ಸಲ ರೇಟ್ ಸಿಕ್ಕದ ಆಸೆಗೆ ಬಿದ್ದು ಒಟ್ಟು ಒಂದು 10 ಎಕರೆ ನಮ್ ಹೊಲ ಆಯ್ತಂದ್ರೆ 10 ಎಕರೆ ಬಾಳಿಗಳಿ ಹಚ್ಚಿಬಿಟ್ಟಿರ್ತೀವಿ ಕೋರಿ. ಈ 2 ರೂಪಾಯಿ 3 ರೂಪಾಯಿ ಮಾರಿದಾಗ ನಾವು ಅದನ್ನ ಹೊಲ್ದಂದ ತೆಗೆದು ಹೋಗ್ಯಾಕ್ರೆ ಅದಕ್ಕಿಂತ ಹೆಚ್ಚು ಖರ್ಚಾಗ್ತೈತಿ. ಅದಕ್ಕೆ ನಾ ಏನಂತಂದ್ರೆ, ರೈತರಲ್ಲಿ ನೀವೆಲ್ಲಾನು ಒಂದೊಂದು ಸ್ವಲ್ಪ ಸ್ವಲ್ಪ ಮಾಡ್ರಿ. ಒಂದ್ ರೇಟ್ ಹೋದ್ರೂ ಒಂದ್ ರೇಟ್ ನಮ್ ಕೈಗೆ ಹತ್ತೈತಿ. ಯಾಕಂದ್ರೆ ನಾವು ಫಸ್ಟ್ ರೇಟಿನ್ಗಿಂತ ಇಂಪಾರ್ಟೆಂಟ್ ನಾವು ರೈತರು ಹೆಂಗ್ ತಯಾರಾಗಬೇಕಂತಂದ್ರೆ, ಇಷ್ಟು ನಾವು ಇಳುವರಿ ತೆಗದೇ ತೆಗಿತೀವಿ ಅನ್ನೋ ಅಷ್ಟು ನಾವು ಪರ್ಫೆಕ್ಟ್ ಮೊದಲು ತಯಾರಾಗಬೇಕು. ರೇಟ್ ಸಿಗು ಸೆಕೆಂಡ್ರಿ, ಒಂದ್ ನಿಮಿಷ ಸಿಗತೈತಿ, ಒಂದ್ ನಿಮಿಷ ಸಿಗಲಿಲ್ಲ ಇನ್ನೊಂದ್ ನಿಮಿಷ ಸಿಗಬೇಕಲ್ರಿ. ಕಂಟಿನ್ಯೂ ನೀವು ಉಳ್ಳಾಗಡ್ಡೆ ಇರ್ತೈತಿ ಫಾರ್ ಎಕ್ಸಾಂಪಲ್, ಈಗ ನಾವು ಈ ಕೋಲಾರ ಸೈಡ್ ಅದು ನೋಡ್ತೀವ್ರಿ, ಉಳ್ಳಾಗಡ್ಡಿ ಎಷ್ಟು ಬೆಳಿತಾರೆ ಅಂತ ಧೈರ್ಯಸ್ತಂತೀವಿ ನಾವು. ಒಂದ್ ಸಲ ಉಳ್ಳಾಗಡ್ಡಿ ಬೆಳೆದ್ರೆ ನಾವು ಈ ಭಾಗದಾಗ ರೇಟ್ ಬಿತ್ತಪ್ಪ ಅಂತಂದ್ರೆ ಮರ ವರ್ಷ 10 ವರ್ಷ ಉಳ್ಳಾಗಡ್ಡಿ ಬೈತೀವಿ ನಾವು, ಎಲ್ಲಿ ಉಳ್ಳಾಗಡ್ಡಿ ತಂದಿರಿ ಅಂತಂದ. ಆದ್ರೆ ಈ ಕಾಡಿ ಸೈಡ್ ರೈತರು ಹೆಂಗ್ ಧೈರ್ಯವಂತಿರ್ತಾರಂದ್ರೆ, ಅವ್ರು ಒಂದ್ ಕ್ರಾಪ್ ಹಿಡಿದ್ರಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾರ, ಅದು 2 ವರ್ಷ ಬಿದ್ದಾಗ 3ನೇ ವರ್ಷಕ್ಕೆ ರೇಟ್ ಏನ್ ಸಿಗತ್ತಲ್ಲ, ಆ 2 ವರ್ಷ ಲಾಸ್ ತೆಗೆದು ಕೊಟ್ಟುಕೊತಾರ, ಲಾಭ ತಂದು ಕೊಟ್ಟೋಕೈತಿ, ಅದ ಲಾಸ್ ತುಂಬಿ ಕೊಟ್ಟೋಕೈತಿ. ಅದಕ್ಕೆ ನಾವ್ ಹೇಳ್ತೀವಿ, ನಾವು ರೈತರ ಫಸ್ಟ್ ರೇಟಿನ ಬಗ್ಗೆ ಬಾಳ ತಿಳಿಕೆಡಿಸ್ಕೊಳ್ಳೋದ್ರ, ನಾವು ಅತಿ ಕಡಿಮೆ ಖರ್ಚಿನೊಳಗ ಸರ್ಕಾರಿ ಗೊಬ್ಬರಗಳನ್ನು ಕಡಿಮೆ ಬಳಸಿ ಸಾವಯವ ತಿಪ್ಪಿ ಗೊಬ್ಬರಗಳನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯದ ಬೆಳೆಯುವಂತ ಮಟ್ಟಕ್ಕೆ ನಾವು ಮೊದಲು ತಯಾರಾಗಬೇಕಾಗಿದೆ. ಆಮೇಲೆ ಒಂದ್ ನಿಮಿಷ ರೇಟ್ ನಮಗೆ ಸಿಕ್ಕೇ ಸಿಗುತ್ತೆ. ಸರ್ ತಿನ್ನಬೇಕಲ್ರಿ, ತಿನ್ಲಾರ್ದ ಏನ್ ಮಾಡೋರ್ದಾರ? ನಾವು ಬೆಳೆಯಕತ್ತದ ಏನ್ ಸರ್? ನಾವು ಏನ ಒಂದು ಚೇರ ಟೇಬಲ್ ಬೆಳೆಯಕತ್ತಿಲ್ಲ, ಒಂದ್ ಅರ್ಬಿ ಅನ್ಸಿಡಿ ಬೆಳೆಯಕತ್ತಿಲ್ಲ, ಅಥವಾ ಒಂದೇನು ಮೊಬೈಲ್ ಬೆಳೆಯಕತ್ತಿಲ್ಲ, ಒಂದ್ ಕಾರ್ ಬೆಳೆಯಕತ್ತಿಲ್ಲ, ಒಂದ್ ಟ್ರಾಕ್ಟರ್ ಬೆಳೆಯಕತ್ತಿಲ್ಲ. ನಾವು ಬೆಳೆಯಕತ್ತಿದ್ದು ಪ್ರತಿಯೊಬ್ಬ ವ್ಯಕ್ತಿಗೂ 3 ಹೊತ್ತು ಅವಶ್ಯಕತೆ ಇದ್ದಂತ ಅನ್ನ ಬೆಳೆಯಕತ್ತೀವಿ, ಆಹಾರ ಬೆಳೆಯಕತ್ತೀವಿ. ಅದ್ ಮಸ್ಟ್ ಅಂಡ್ ಶುಡ್ ಕಪ್ಸಬೇಕು, ಅದು ಕಪ್ಸಬೇಕು. ಒಂದೇನಂದ್ರೆ ನನಗೆ ಇದೇ ಈಗ ನಮ್ ಕಾಕರು ನಿಮ್ ಮುಂದೆ ಮಾತಾಡಾಗ ಒಂದ್ ತೋರ್ಪಡಿಸ್ಕೊಂಡ್ರು, ರೈತರನ್ನ ಯಾರು ಬೆಳೆಯಕ್ ಬಿಡಾಕ ತಯಾರಿಲ್ಲ ಅಂತ. ನಾ ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ಒಂದ್ ಅಂಗಡಿ ಹಾಕಿದ ಮಾಲಕ್ ಇದ್ದಂತಂದ್ರ, ಅಂಗಡಿ ಮೇಲೆ ಯಾರ್ಯಾರು ಡಿಪೆಂಡ್ ಇರ್ತಾರಂದ್ರ, ಆ ಪ್ರಾಡಕ್ಟ್ ತಯಾರ ಮಾಡಿ ಕೊಟ್ಟಾವ, ನಡು ಇವ್ರ ದಲ್ಲಾಳಿ ಕೊಟ್ಟಾವ, ಈ ಅಂಗಡಿ ಮಾಲಕ್ಕ, ಇವನ್ ಅಂಗಡಿಯಾಗ 4 ಜನ ಕೆಲಸ ಮಾಡೋರು ಇಷ್ಟ ಡಿಪೆಂಡ್ ಇರ್ತಾರ್ರಿ ಫಾರ್ ಎಕ್ಸಾಂಪಲ್. ಆದ್ರ ಒಬ್ಬ ರೈತನಂತೇಲಿ ಏನೈತೆ ಪ್ಲಾಟ್ಫಾರ್ಮ್ ಅಂತಂದ್ರ ಭೂಮಿ ಐತ್ರಿ. ಈ ಭೂಮಿ ಹೆಂಗಪ್ಪ ಅಂತಂದ್ರ, ಭೂಮಿ ಮೇಲಿನ ಒಂದು ಕ್ರಿಮಿ ಕೀಟ ಹಿಡ್ಕೊಂಡು ಪ್ರತಿಯೊಬ್ರು ಬದುಕಬೇಕಾದ ಇದ್ರ ಮೇಲೆನೆ ಏನ್ರಿ. ಹಿಂಗಾಗಿ ಇದು ಬಹಳ ಮಂದಿಗೆ ಹಂಚಿ ಹೋಗಿ ನಮ್ಗೆ ಲಾಸ್ಟಿಗೆ ಹೋಗಿ ಸ್ವಲ್ಪ ಉಳಿತೈತಿ. ನಾವು ಅದಕ್ಕೆ ತೃಪ್ತಿ ಪಡಬೇಕು, ಅದಕ್ಕೆ ನಾವು ಅಸೂಯೆ ಪಡಬಾರ್ದು. ಒಂದು ಪಟ್ಟಿ ಅಂಗಡಿ ಹಾಕಿದವ ಒಂದು ವರ್ಷಕ್ಕೆ ಒಂದು ಮನಿ ಕಟ್ಟಿಸಬಹುದು, ಒಂದು ಕಾರ್ ತಗೋಬಹುದು. ಹೌದು ಸರ್, ಇವತ್ತು ವಿಜಯಪುರದಂತ ಸಿಟಿ ಒಳಗೆ ಚಲೋ ಪಟ್ಟಿ ಅಂಗಡಿ ಇಟ್ಟಂತಂದ್ರೆ, ಒಂದೋ ವರ್ಷದಾಗ ನೋಡ್ಬೇಕು ನೀವು, ಬಾಯಿಕರ ಖರೀದಿ ಮಾಡ್ತಾನ, ಒಂದು ಕಾರ ಖರೀದಿ ಮಾಡ್ತಾನ. ಹೌದಲ್ರಿ, ಅವ ಅಟ್ ಗಳಿಸ್ತಾನ. ನಾವು 10 ಎಕರೆ ತೋಟ ಇಟ್ಕೊಂಡ್ರು ನಮ್ಗೆ ಒಂದು ಸೈಕಲ್ ತೊಗೊಳಕ್ ಆಗುದಿಲ್ಲ ಅನ್ನುವಂತ ಫೀಲಿಂಗ್ ನಮ್ಮಲ್ಲಿ ಬರ್ತೈತಿ. ಅದು ಬರಬಾರ್ದು ನನ್ನ ವಿಚಾರ. ಯಾಕೆ ತಿಳ್ಕೊರಿ, ಅವ್ ಪಟ್ಟೆ ಅಂಗಡಿ ಇಟ್ಟಾವ, ಒಟ್ಟ ಬದುಕಿರ್ತಾನ. ನಾವು 10 ಎಕರೆ ತೋಟ ಇಟ್ಟವ್ರನ್ನ 8 ಮಂದಿನ ಬದುಕಿಸಿರ್ತೀವಿ ಸರ್. ನಾವು ಪ್ರಾಣಿ ಪಕ್ಷಿಗಳನ್ನ ಬೆಳೆಸಿರ್ತೀವಿ, ಪ್ರಭೇದಗಳನ್ನ ಬೆಳೆಸಿರ್ತೀವಿ. ಆ ಆತ್ಮವಿಶ್ವಾಸ, ಆ ಆತ್ಮತೃಪ್ತಿ, ಆ ಸಂತೋಷ ನಾವು ಬೇಕ್ರಿ. ಇಷ್ಟು ನನ್ನ ವಿಚಾರ ಸರ್. ಇದು ಹಿಂಗ್ ವಿಚಾರ ಇದ್ರೆ ಅಗ್ರಿಕಲ್ಚರ್ ಕಡೆ ಬರಬೇಕು. ಇಲ್ಲ ಅಂತಂದ್ರೆ ಅಗ್ರಿಕಲ್ಚರ್ ಹೆಸರು ಕೆಡಿಸೋದು ಬೇಡ, ಸುಮ್ಮನೆ ಸೀದಾ ಅವ್ರ ಏನಾರ ಒಂದು ಉದ್ಯೋಗ ಮಾಡ್ಕೊಂಡು ಹೋಗ್ಬಿಡು. ಚಲೋ ದುಡ್ಡ ಗಳಿಸಬೇಕಾಗಿತ್ತಂದ್ರೆ ಬೇರೆ ಏನಾರ ಉದ್ಯೋಗ ಮಾಡೋದು ನನ್ನ ಅಭಿಪ್ರಾಯ ಸರ್. ಇದೆ ಆತ್ಮಸಂತೋಷದಿಂದ ಒಕ್ಕಲ್ತನ ಮಾಡೋದು. ನೀರು ಇರಲಾರ್ದಾಗ ನೀರಿನ ಕೊರತೆ ಇದ್ದದ ಅದು ಆಕ್ಚುಲಿ ಮನುಷ್ಯನ ಏನೋ ಕೆಟ್ಟ ಅನಿಸು ಸಜ್ಜಕ. ಈ ಪಾಪ ಈಗ ಬರಗಾಲ ಇದ್ದಂತ ಜನ ಅವ್ರಿಗೆ ಟೈಮ್ ಟು ಟೈಮ್ ಮಳೆ ಆಗಂಗಿಲ್ಲ, ಅವ್ರ ಪಾಪ ಅವ್ರಿಗೆ ಕೆಟ್ಟ ಅನಿಸ್ತತಿ. ನಮಗೆ ಇವತ್ತು ನೀರಿನ ಅನುಕೂಲ ಆಗೈತೆ ಅಂದ ಬೆಳಗ್ಗೆ ಇವತ್ತು ರೇಟ್ ನಮ್ಗೆ ತಿನ್ನಾಕ ಉಣ್ಣಾಕ ಸಿಕ್ಕ ನಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗೈತೆ ಅಂತಂದ್ರೆ ಮತ್ತೆ ಬೇರೆದವರು ಬದುಕಬೇಕಲ್ಲ ಸರ್. ಪ್ರಾಣಿ ಪಕ್ಷಿಗಳು ಬದುಕಬೇಕು, ಇದ್ರ ಮೇಲಿಂದ ಎಷ್ಟೋ ಜನ ದಲ್ಲಾಳಿಗಳು ಬದುಕುತ್ತಾರ, ಎಷ್ಟೋ ಕೂಲಿ ಕಾರ್ಮಿಕರು ಬದುಕುತ್ತಾರ. ಹೌದಿಲ್ರಿ, ಇದೆಲ್ಲ ನಡೀದೆ ಲಾಸ್ಟ್. ಅದಕ್ಕೆ ನಮ್ಮ ಹಿಂದ್ ಹಿರಿಯರು ಹೇಳ್ತಿದ್ರು ನಮಗೆ, ಅವೇನ 3 ತಾಳಿನೊಳಗೆ ಒಂದು ತಾಳ ಅಟ ರೈತಗತ್ತ. ಅದು ಹಿಂದ್ ಹಿರಿಯರ್ ಹಂಗ ಸುಳ್ಳು ಮಾಡಿಲ್ಲ. ಅದ್ ನನ್ನ ಅಭಿಪ್ರಾಯ. ಹೆಂಗ ಅನಿಸತ್ತೆ ಸರ್? ಈಗ ತಾವು ರೇಷ್ಮೆ ಕೃಷಿ ಕಡೆ ಆಕರ್ಷಿತರಾಗಿದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ರೇಷ್ಮೆ ಕೃಷಿನು ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ. ನಿಮ್ಮ ಜೊತೆಗೆ ಇನ್ನೂ ಕೆಲವು ರೈತರನ್ನು ಪ್ರೋತ್ಸಾಹ ಮಾಡಿ ರೇಷ್ಮೆ ಕೃಷಿ ಮಾಡ್ರಿ ಅಂತ ಹೇಳಿ ಅವ್ರನ್ನು ಕೂಡ ಕರ್ಕೊಂಡು ಹೋಗ್ತೀರಿ? ಅದನ್ನು ನನ್ನ ಮಾನ್ಯ ಕೃಷಿ ಅಧಿಕಾರಿಗಳು ಬಂದಾಗ ನಾನು ಸುತ್ತಮುತ್ತಿದ್ದ ಕೆಲವೊಂದು ಜನ ರೈತರನ್ನು ಕರೆಸಿದ್ದೀನಿ. ಕರೆಸಿದ್ನಿ ಕೆಲವೊಂದು ಜನ ರೈತರಿಗೆ ಏನ್ ಅನಿಸತ್ರಿ, ಮಾಡಿ ಒಬ್ಬ ರೈತ ಸಕ್ಸಸ್ ಆಗೋ ಮಟ್ಟ ಪಟ್ಟಣ ವಿಶ್ವಾಸ ಬರಂಗಿಲ್ರಿ. ಅವ್ರು ಏನಂತಾರ, ನಮ್ಮ 4 ಎಕರೆ ಅದಾವು, ನಿಂದು ಒಂದ್ ಸ್ವಲ್ಪ ಭೂಮಿ ಹೆಚ್ಚದ, ನಿಂದು 4 ಎಕರೆ ಮಾಡಿರ್ತಿ, ಅದೊಂದೊಳ್ಳೆ ಫೇಲ್ ಆದ್ರೂ ಸದ್ಯಕ್ಕೆ ಇನ್ 10 ಎಕರೆದಾಗ್ರೆ ನೀನ್ ಬದುಕತಿ, ನಮಗೆ ಸ್ವಲ್ಪ ಸ್ವಲ್ಪ ಲ್ಯಾಂಡ್ ಅದಾವ, ಒಮ್ಮಿಂದಮಿಗಲಿ ನಿನ್ನ ಜೋಡಿ ಕೂಡಿ ನಾವು ಮಾಡಿದೀವಪ್ಪ ಆತನ ಪಟ್ಟಣ ನಾಳೆ ಲಾಸ್ ಆದಿತ್ತಲ್ಲ ಅನ್ನುವಂತ ಒಂದು ಮನಸ್ಸಿನ ಹಿಂಜರಿಕೆ ಐತ್ರಿ ಅವ್ರಿಗೆ. ಅದಕ್ಕೆ ನಾ ಏನ್ ಮಾಡೀನಿ, ಅವ್ರಿಗೆ ಕನ್ವಿನಿಯನ್ಸ್ ಮಾಡಿ ಅಂತ ಹೇಳೇನ್ರಿ. ಮತ್ತೆ ಒಂದು ಅವ್ರಿಗೆ ಒಂದು ಗ್ಯಾರಂಟಿನ ಚಾಲೆಂಜ್ ಮಾಡೀನಿ, ನೀವು ಮುಂದಿನ ದಿನಮಾನಗಳಲ್ಲಿ ರೇಷ್ಮೆಗೆ ಬಂದೇ ಬರ್ತೀರ ತಿಳಿ ನಾನು. ಯಾಕಂದ್ರೆ ನಾ ಮಾಡಿ ಒಂದು ವರ್ಷದಾಗ ನಾ ಲಾಭ ತಕೊಳಕ್ ತಿಂದ್ರೆ ಯಾಕೊಲ್ಲಕ್ಕೆ ನಿಮಗೆ ಅವಾಗರ ಒಂದು ಧೈರ್ಯ ಬರ್ತೈತಿ, ನಾವು ಬರ್ಬೇಕಲ್ಲ ಬಂದೇ ಬರ್ತೀರ ತಿಳಿನಿ. ನನಗೆ ರೈತರ ಜನ ಬಹಳ ಜನ ಫ್ರೆಂಡ್ ಸರ್ಕಲ್ ಇರೋದ್ರಿಂದ ನಾ ಪ್ರತಿಯೊಂದು ಕರ್ಕೊಂಡು ಮಾಡೀನಿ ಎಲ್ಲಾರನು. ನಾನು ಫಸ್ಟ್ ಆಪಲ್ ಬೇರ ತಚ್ಚಿದ್ದೆ ಸರ್, ನನ್ನ ಮಹಾರಾಷ್ಟ್ರದ ಅಲ್ಲಿ ಅಕ್ಲೋಜ್ಗೆ ಹೋಗಿ 32 ರೂಪಾಯಿಗೆ ಒಂದು ಈ ತಂದು ಹೋದಾಗ ನಾನು ಒಬ್ಬನೇ ತಂದು ಹಚ್ಚಿಲ್ರಿ, ನನ್ನ ಜೋಡಿ ಸುಮಾರು 1-8 ಜನ ರೈತನ ಕರ್ಕೊಂಡ್ಬಂದು ತಗೊಂಬಂದು ಹಚ್ಚಿದೆ. ಪಾಪ ಅವ್ರು ಎಲ್ಲರೂ ಏನ್ ಮಾಡಿಬಿಟ್ರು, ಒಂದೊಂದು ವರ್ಷಕ್ಕೆ ಅಕ್ಕಿ ತೆಗೆದ್ಬಿಟ್ರು, ರೇಟ್ ಬರಲಿಲ್ಲ. ನಾನು ಸ್ವಲ್ಪ ನನಗೆ ಉಳಿದ ಆಸ್ತಿ ಒಳಗೆ ಉತ್ಪನ್ನ ಬರ್ತಿತ್ತು ನೋಡಬೇಕಂದ 2.5 ಎಕರೆ 1700 ಬಡ್ಡಿ ಹೆಚ್ಚಿದ್ದಾರೆ. ಒಂದು 3 ವರ್ಷ ಮಟ್ಟ ನೋಡಿದೆ ಸರ್ ನಾನು, ಅವರೆಲ್ಲ 1 ವರ್ಷಕ್ಕೆ ತೆಗೆದ್ರು, ನಾನು ಪೇಷನ್ಸ್ ಕಳ್ಕೊಳ್ಳಿಲ್ಲ. 3 ವರ್ಷ ನೋಡಿದ್ನಿ, ಒಟ್ಟು 3 ವರ್ಷ ಅದನ್ನ ಯಾರು 5 ರೂಪಾಯಿ ಕೆಜಿ ಕೇಳಿಲ್ಲ. ಆವಾಗ ಅನಿವಾರ್ಯ ನಾನು ಕಿತ್ತು ತೆಗೆದೆ ಅದನ್ನ. ಹಂಗ ನಾ ಏನ ಮಾಡಿದ್ರು ಸದ್ಯಕ್ ನಾನು ಸುತ್ತಮುತ್ತಿದ್ದಂತ ಯುವ ರೈತರನ್ನ ಕರ್ಕೊಂಡೇನೆ ಮಾಡ್ತೇನೆ ನಾನು. ಈ ರೇಷ್ಮೆ ಒಳಗಾದ್ರೂ ಸದ್ಯಕ್ ನಾ ಈ ಭಾಗದೊಳಗೆ ಎಲ್ಲರಿಗೂ ಈಗಾಗಲೇ ಹೇಳಿ ನೀ ರೇಷ್ಮೆ ಮಾಡೋಣ ಅಂತೇಳಿ ಅಂದ. ಮತ್ತೆ ಅವ್ರನ್ನ ಕರ್ಕೊಂಡು ಧಾರವಾಡ ಸೈಡ್ದಾಗ ಬಹಳ ಚಲೋ ಮಾಡ್ತಾರಂತ ಸರ್ ರೇಷ್ಮೆ. ಅಲ್ಲಿ ಒಂದು ಸರ ನಾನು ಫ್ಯಾಮಿಲಿ ಸಮೇತ ಹೋಗೋರ್ತೀವಿ ನಾವು, ಯಾಕಂತಂದ್ರೆ ಈ ರೇಷ್ಮೆ ಮಾಡಕ್ ಏನು ಆಳುಗಳ ಅವಶ್ಯಕತೆ ಬಹಳ ಏನಿಲ್ಲ. ನನ್ನ ಅಭಿಪ್ರಾಯ ಪ್ರಕಾರ ರೇಷ್ಮೆ ಮಾಡಿದ್ರ ಜೋಡಿ ಮಾತಾಡಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಏನ್ ಮನ್ಯಾಗ ಒಬ್ರು ಹೆಣ್ಮಕ್ಳು ಜವಾಬ್ದಾರಿ ತಗೊಂಡ್ರು ರೇಷ್ಮೆ ಆಗ್ತದೆ ಅಂತ ಹೇಳ್ಯಾರ. ಅದಕ್ಕೆ ನಾನು ಅದನ್ನ ಇನ್ನೊಂದೇನು ವಿಚಾರ ಮಾಡಿ ಅಂದ್ರೆ, ನಮ್ಮ ಮನೆಯಲ್ಲಿದ್ದಂತ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ನೆಂಡ ಇದ್ದಂತ ಎಲ್ಲ ಗೃಹಿಣಿಯರಿಗೆ, ನಮ್ಮ ಶಶಿ ಇರ್ಬೋದು, ನಮ್ಮ ಮಿಸಸ್ ಇರ್ಬೋದು, ಇವರೆಲ್ಲರಿಗೂ ಅದರ ಬಗ್ಗೆ ಅಲ್ಲಿಗೆ ಕರ್ಕೊಂಡೋಗಿ ತೋರಿಸಿ ಅವ್ರಿಗೊಂಥರ ಇಂಟ್ರೆಸ್ಟ್ ಹುಟ್ಟಿಸಿ ಅವ್ರ ಜವಾಬ್ದಾರಿ ಕೊಟ್ಟು ಮಾಡಿಸ್ಬೇಕು. ತಕ್ಷಣದ ಈ ಪ್ಲಾನ್ ಆಗಿರೋದನ್ನು ನಾನು ಎಲ್ಲ ಗೆಳೆಯರು ಕರ್ಕೊಂಡು ನೋಡಾಕೊಂಟೇನ್ರಿ. ನೋಡಿ ಬಂದ ಮೇಲೆ ಅಂತ ನಿರ್ಧಾರ ತಗೋತೀನಿ. ನಾನು ರೈತರಿಗೆ ಕರ್ಕೊಂಡೇ ಮಾಡ್ತೀನಿ ಸಾಕಷ್ಟು ಜನ ರೈತರಿಗೆ. ರಮೇಶ್ವರ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? 9900-6-7-8. ಆತ್ಮೀಯರೆ, ರಮೇಶ್ ಬಡ್ರಿ ಅವರು ಹೇಳದಂತಹ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9900-19-26-78. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡಬಹುದು, ಹೆಚ್ಚಿನ ಮಾರ್ಗದರ್ಶನವನ್ನ ಅವರಿಂದ ಪಡ್ಕೊಳ್ಬಹುದು. ಒಳ್ಳೇದು ರಮೇಶ್ ಮಂಜುನಾಥ್ ಬಳ್ಳಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಯಾವ ರೀತಿಯಾದಂತಹ ಒಂದು ಕೃಷಿಯನ್ನ ಮಾಡ್ತಾ ಇದ್ದೀರಿ, ಎಂತಹ ಪ್ರಗತಿಪರ ವಿಚಾರಗಳನ್ನ ಇಟ್ಟುಕೊಂಡಿದ್ದೀರಿ, ಆಮೇಲೆ ಎಲ್ಲರನ್ನೂ ಕೂಡಿಕೊಂಡು ಕೃಷಿ ಮಾಡಿ ಎಲ್ಲರೂ ಉದ್ದಾರ ಆಗಬೇಕು ಅನ್ನುವಂತಹ ಒಂದು ವಿಚಾರ ಏನದ ಅದು ಬಹಳ ಸಂತೋಷ ಕೊಡುವಂತಹದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ವಿಶೇಷವಾಗಿ ರೇಷ್ಮೆ ಕೃಷಿ ನಮ್ಮ ರೈತರಿಗೆ ಬಹಳ ಅನುಕೂಲ ಒದಗಿಸ್ತದ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ. ತಮ್ಮ ಮುಂದಿನ ಪ್ರಯೋಗಗಳು ಯಶಸ್ವಿಯಾಗಲಿ. ನಮ್ಮ ರೈತರಿಗೆ, ಈ ಭಾಗದ ರೈತರೇನಿದ್ದಾರೆ ಅವರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಈ ಸಂದರ್ಭದೊಳಗೆ ಆಶಾ ಮಾಡ್ತಾ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ತಮಗೂ ಕೂಡ, ಎಲ್ಲ ರೈತರಿಗೂ ಕೂಡ ನಮಸ್ಕಾರಗಳು. ಕೇಳುಗರೆ, ಇದುವರೆಗೆ ಕಿಸಾನ್ ವಾಣಿಯಲ್ಲಿ ದ್ರಾಕ್ಷಿ ಕಬ್ಬು ಬಾಳೆ ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕಾ ಸಂಗಾಪುರ ಎಚ್ಎಸ್ ಗ್ರಾಮದ ರಮೇಶ್ ಬಂಟ್ರಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ಸೋಮಶೇಖರ ಸರುಳಿ ಅವರು. ಇನ್ನು ಮುಂದೆ ಕೇಳಿ ಕೆಲವು ಜನಪದ ಗೀತೆಯನ್ನ ಹಾಡಿದ್ದಾರೆ ಗೌರವ ಯಮನಪ್ಪ ಮಾದರ ಹಾಗೂ ತಂಡದವರಿಂದ. ಚೌಡ್ಕಿ ಪದ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ.

ಪತಿ ಸೇವೆ ಮಾಡುವ ತಾಲೆ ಹೂವಾ ಪತ್ರಿ ಹಸ್ತದಲ್ಲ ಋಷಿ ಸೇವೆ ಮಾಡುವ ತಾಲೆ ಗಟ್ಟಿ ವಚನ ಹೇಳಾರಲ್ಲ ಗಟ್ಟಿ ವಚನ ಹೇಳಾರಲ್ಲಿ ಪಾದ ಸೇವೆ ಮಾಡುವ ತಾಲೆ ಕವಿಗದ ತರತಾಳಿ ರೇಣುಕರ ಜನ ಮಗಳಾರಿ